ಬದಿಯಲ್ಲಿ. ಇದು ಯಾವ ತರ ಅಂದ್ರೆ ವೃತ್ತಾಕಾರದಲ್ಲಿ ಬಂದು ಸಣ್ಣ ಸ್ಪಾಟ್ಸ್ ಇಂದ ಸ್ಟಾರ್ಟ್ ಆಗಿ ಕಂಪ್ಲೀಟ್ ಎಲೆ ಎಲ್ಲ ಡ್ರೈ ಆಗೋ ತರ ಆಗುತ್ತೆ. ಇದನ್ನ ನಾವು ಕೆಲವೊಮ್ಮೆ ಸವರುವಿಕೆ ಮಾಡಿಕೊಂಡು ಕ್ಲೀನ್ ಆಗಿ ತೋಟ ಇಟ್ಕೊಂಡ್ರೆ ಇಷ್ಟು ಸಮಸ್ಯೆ ಆಗೋದಿಲ್ಲ. ಯಾವಾಗ ತೋಟನ ಕ್ಲೀನ್ ಆಗಿ ಇಟ್ಕೊಳ್ಳದೇ ಇದ್ದಾಗ ಇದು ಎಲೆ ಚುಕ್ಕೆ ರೋಗ ಹರಡೋದಕ್ಕೆ ಶುರುವಾಗುತ್ತೆ. ಇದರನ್ನ ನಿಯಂತ್ರಿಸಲು ನಾವು ಯಾವುದೇ ಶಿಲೀಂದ್ರನಾಶಕಗಳನ್ನ ನಾವು ಬಳಸಬಹುದು. ತುಂಬಾ ಸಿವಿಯಾರಿಟಿ ಜಾಸ್ತಿ ಆದಾಗ 1 ml ಎಕ್ಸಕೊನೋಸೋಲ್ ಅಂತ ಶಿಲೀಂದ್ರನಾಶಕವನ್ನ ನಾವು 1 ಲೀಟರ್ ನೀರಿನಲ್ಲಿ ಮಿಕ್ಸ್ ಮಾಡಿ ದ್ರಾವಣ ಸಿಂಪರಣೆ ಮಾಡೋದ್ರಿಂದ ಈ ರೋಗ ಹತೋಟಿ ಮಾಡ್ಕೋಬಹುದು. ಅದಾದ್ಮೇಲೆ ಎಲೆ ಚುಕ್ಕೆ ರೋಗ ಆದ್ಮೇಲೆ ಸೊರಗು ರೋಗ ತುಂಬಾ ಬಾಧೆ ಬರುತ್ತೆ. ಇದು ಸೊರಗು ರೋಗ ಅಂದ್ರೆ ಇದು ಪ್ರಾರಂಭದಲ್ಲಿ ಗಿಡದ ಬುಡದಿಂದ ಬಂದು ಎಲೆಗಳು ಕಂಪ್ಲೀಟ್ ಆಗಿ ಹಳದಿ ಆಗುತ್ತೆ. ಹಳದಿ ಆಗಿ ತುದಿ ಭಾಗದ ಎಲೆಗಳೆಲ್ಲ ಒಣಗೋಗಕ್ಕೆ ಶುರುವಾಗುತ್ತೆ. ಕಂಪ್ಲೀಟ್ ಆಗಿ ಗಿಡನೇ ಹಳದಿಯಾಗಿ ಉದುರಿ ಮತ್ತೆ ಗಿಡ ಒಣಗೋದಕ್ಕೆ ಶುರುವಾಗುತ್ತೆ. ಇದು ಅಷ್ಟೇ, ನಾವು ಈ ಸಮಸ್ಯೆ ಏನಾದ್ರು ಒಂದು ಗಿಡದಲ್ಲಿ ಕಾಣಿಸಿದಾಗ ಇದನ್ನ ಕಿತ್ತು ನಾಶ ಮಾಡಬೇಕು ಒಂದು ಗಿಡದಲ್ಲಿ ಆದ್ರೆ. ಇದು ಎಲ್ಲ ಜಾಸ್ತಿ ಸ್ಪ್ರೆಡ್ ಆಯ್ತು ಅನ್ನೋದಾದ್ರೆ ನಾವು ಕಾಪರ್ ಆಕ್ಸಿಕ್ಲೋರೈಡ್ ಅಂದ್ರೆ 3 ಗ್ರಾಮ್ 1 ಲೀಟರ್ ನೀರಿನಲ್ಲಿ ಮಿಕ್ಸ್ ಮಾಡಿ ಗಿಡ ಬುಡಾನ ತೋಯಿಸಬಹುದು. ಸಪೋಸ್ ಇಲ್ಲ ಅಂದ್ರೆ ನಾವು ಸ್ಪ್ರೇ ಕೂಡ ಮಾಡಬಹುದು ಸರ್. ಯಾವುದೇ ಶಿಲೀಂಧ್ರ ನಾಶಕವನ್ನು ಇದಕ್ಕೆ ನಾವು ಬಳಸಬಹುದು. ಉಡುಪಿ ಮಲ್ಲಿಗೆಯಲ್ಲಿ ಇನ್ನು ಯಾವ್ದಾದ್ರು ಕೂಡ ಹೈಬ್ರಿಡ್ ಇಂಥದ್ದೇನಾದ್ರೂ ಇದ್ದಾವ? ಆತರ ಯಾವ್ದು ವೆರೈಟೀಸ್ ಇಲ್ಲ ಸರ್, ಅಂದ್ರೆ ಪ್ರಭೇದಗಳಿದ್ದಾವೆ ಸ್ಪೀಶೀಸ್ ಅಂತ. ಅದು ಬಿಟ್ರೆ ಈಗ ಭಟ್ಕಳ ಮಲ್ಲಿಗೆ ಅಂತ ಇದೆ, ಮಂಗಳೂರು ಮಲ್ಲಿಗೆ ಅಂತ ಇದೆ. ಉಡುಪಿ ಮಲ್ಲಿಗೆ ಅಷ್ಟು ಪ್ರಾಮುಖ್ಯತೆ ಈ ಲೊಕೇಶನ್ಗೆ ಯಾಕಂದ್ರೆ ಜನರ ಟೇಸ್ಟ್ ಕೂಡ ಉಡುಪಿ ಮಲ್ಲಿಗೆ ಆಗಿರೋದ್ರಿಂದ ಹೆಚ್ಚು ಜನ ಉಡುಪಿ ಮಲ್ಲಿಗೆನೆ ಬಯಸ್ತಾರೆ. ಈಗ ಹೊಸದಾಗಿ ಈ ಮಲ್ಲಿಗೆ ಬೆಳೆಸುವವರಿಗೆ ತಾವು ಏನ್ ಹೇಳಲಿಕ್ಕೆ ಬಯಸ್ತೀರಿ? ಹೊಸದಾಗಿ ಮಾಡೋರ್ಗಾದ್ರೆ ಇದು ಒಂದು ಪ್ರಮುಖ ಸಣ್ಣ ರೈತರಿಗೆ ಇದು ಜೀವನೋಪಾಯ ನಡೆಸಲಿಕ್ಕೆ ಒಳ್ಳೆ ಬೆಳೆ ಅಂತ ಹೇಳ್ಬೋದು. ಇದು ನಾವು ಸಣ್ಣ ಪ್ರಮಾಣದಲ್ಲಿ 1 50 ಗಿಡದಿಂದ ಸ್ಟಾರ್ಟ್ ಮಾಡಿ ಇದು ಟೆರೇಸ್ ಗಾರ್ಡನ್ ಅಲ್ಲೂ ಕೂಡ ಇತ್ತೀಚೆಗೆ ನಾವು ನೋಡಿರ್ಬೋದು, ಟೆರೇಸ್ ಗಾರ್ಡನ್ ಅಲ್ಲೂ ಕೂಡ ಮಾಡುವಂತ ಬೆಳೆ ಆಗಿರೋದ್ರಿಂದ ಇದು ಒಂದು ಸಣ್ಣ ಮಕ್ಕಳಿಗೂ ಕೂಡ ಕೃಷಿದ ಹವ್ಯಾಸ ಆಗುತ್ತೆ, ಮತ್ತೆ ರಿಟೈರ್ಡ್ ಆಗಿರುವಂತವ್ರಿಗೆ ಕೂಡ ಒಂದು ಸಮಯನ ಅದರಲ್ಲಿ ಬಳಸ್ಕೋಬಹುದು. ಪ್ಲಸ್ ಇದರಿಂದ ನಮ್ಮ ಆರ್ಥಿಕತೆ ಕೂಡ ನಾವು ಹೆಚ್ಚು ಮಾಡ್ಕೋಬಹುದು. ಇದು ಉಡುಪಿ ಮಲ್ಲಿಗೆ ನಾನು ಹೇಳ್ಬೇಕಾದ್ರೆ ಸಣ್ಣ ರೈತರಿಗೆ ಇದು ಮುಖ್ಯವಾದ ಬೆಳೆ ಅಂತಾನೆ ಹೇಳ್ಬೋದು. ಒಳ್ಳೆಯದು ಡಾಕ್ಟರ್ ರಶ್ಮಿ ಆರ್ ಅವರೇ. ಮುಖ್ಯವಾಗಿ ಉಡುಪಿ ಮಲ್ಲಿಗೆ ಏನು ನಾವು ಈ ಅವಿಭಜಿತ ದಕ್ಷಿಣ ಕನ್ನಡದಲ್ಲಿ ಬೆಳೆಸ್ತೇವೆ ಕರಾವಳಿ ಭಾಗದಲ್ಲಿ, ಅದರ ಬಗ್ಗೆ ಒಂದು ಸಮಗ್ರ ಮಾಹಿತಿಯನ್ನು ನೀಡಿದ್ದೀರಿ. ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ಉಡುಪಿ ಮಲ್ಲಿಗೆ ಕೃಷಿ ಕುರಿತು ಮಂಗಳೂರಿನ ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕಾ ವಿಭಾಗದ ವಿಜ್ಞಾನಿ ಡಾಕ್ಟರ್ ರಶ್ಮಿ ಆರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಈಗ ಕೇಳಿ ಟೈಲರಿಂಗ್ ಮತ್ತು ಕೃಷಿ ಅನುಭವದ ಕುರಿತು ಪುತ್ತೂರು ತಾಲೂಕು ಈಶ್ವರಮಂಗಲದ ಗಾಯತ್ರಿ ಕೆ ಅವರೊಂದಿಗೆ ಮಾತುಕತೆ. ಗಾಯತ್ರಿ ಅವರೇ ನಮಸ್ಕಾರ. ನಮಸ್ತೆ ಸರ್. ಮಹಿಳೆಯರು ಸ್ವಉದ್ಯೋಗವನ್ನು ಕೈಗೊಳ್ಳಬೇಕು, ಸಂಘಟಿತರಾಗಬೇಕು ಎನ್ನುವಂತಹ ಒಂದು ಪ್ರಯತ್ನ ಇತ್ತೀಚಿನ ವರ್ಷಗಳಲ್ಲಿ ನಡೀತಾ ಇದೆ. ನಿಮಗೆ ಏನಿಸ್ತದೆ, ಮಹಿಳೆಯರ ಒಂದು ಸಾಮರ್ಥ್ಯವನ್ನು ತೋರಿಸುವುದಕ್ಕೆ ಈ ಸಂಘಟನೆ ಎನ್ನುವಂಥದ್ದು ಎಷ್ಟು ಮಟ್ಟಿಗೆ ಮುಖ್ಯವಾಗ್ತದೆ? ಮಹಿಳೆಯರು ಸ್ವಉದ್ಯೋಗವನ್ನು ರೂಢಿಸಿಕೊಂಡು 10 ಜನರನ್ನು ಸೇರಿಕೊಂಡು ಒಂದು ಗುಂಪು ಮಾಡಿಕೊಂಡು ನಾವು ಯಾವ್ದಾದ್ರು ಒಂದು ಸ್ವಉದ್ಯೋಗವನ್ನು ಮಾಡಿದ್ದಲ್ಲಿ ನಮ್ಮ ಒಂದು ಮನೆಯ ಖರ್ಚು ಆಗಿರ್ಬೋದು ಅಥವಾ ಮಕ್ಕಳ ಬಗ್ಗೆ ತಿಳುವಳಿಕೆ ಆಗಿರ್ಬೋದು, ಸಂಘಟನೆಯಿಂದ ನಮಗೆ ಜ್ಞಾನ ತಿಳುವಳಿಕೆ ಮತ್ತೆ ಈ ಒಂದು ಕೃಷಿಯ ಬಗ್ಗೆ ಮಾಹಿತಿಗಳು, ಹೀಗೆ ನಾವು ಒಬ್ಬರನ್ನೊಬ್ಬರು ಮಾತಾಡಿಕೊಂಡು ಸಂಘಗಳ ಮೂಲಕ ನಾವು ಸ್ವಉದ್ಯೋಗವನ್ನು ಕೂಡ ಮಾಡಿಕೊಂಡು ನಾವು ಮುಂದುವರಿಬಹುದು ಅಂತ ನನ್ನ ಒಂದು ಆಶಯ. ಈಗ ಮೊದಲೆಲ್ಲ ಮಹಿಳೆಯರು ಮನೆಯ ಅಡುಗೆ ಕೋಣೆಗೆ ಸೀಮಿತವಾಗಿದ್ರು, ಒಂದಷ್ಟು ಬೇರೆ ಬೇರೆ ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಸಂಘಟಿತರಾಗಿ ದುಡಿಯುವುದರಿಂದ ಏನು ಅನುಕೂಲತೆ ಇದೆ? ಸಂಘಟಿತರಾಗಿ ದುಡಿಯುವುದರಿಂದ ಸಮಾಜದಲ್ಲಿ ಈಗ ಯಾವ್ದು ಆಧುನೀಕರಣ ಬಂದಿದೆ ಅದರ ಬಗ್ಗೆ ನಾವು ತಿಳಿಯಬಹುದು. ಅದಲ್ಲದೆ ನಾವು ಕೃಷಿಯ ಬಗ್ಗೆ ಆಗಿರ್ಬೋದು ಅಥವಾ ಸಾಮಾಜಿಕ ಬದಲಾವಣೆಗಳಿರ್ಬೋದು, ಇದರ ಬಗ್ಗೆ ನಾವು ಒಬ್ಬರನ್ನೊಬ್ಬರು ಮಾತಾಡಿಕೊಂಡು ನಾವು ಅರ್ಥೈಸಿಕೊಳ್ಳಬಹುದು ಅನ್ನೋದು ನನ್ನ ಅಭಿಪ್ರಾಯ. ಈಗ ಮೊದಲೆಲ್ಲ ಮಹಿಳೆಯರು ಹೆಚ್ಚಾಗಿ ಕಾಲ ಹರಟೆಯಲ್ಲಿ ಸಮಯವನ್ನು ಕಳೀತಾ ಇದ್ರು ಅಂತ, ಕಾಡು ಹರಟೆ ಅಂತ ಹೇಳ್ಬೋದು, ಕಾಲ ಹರಟೆ ಅಂತ ಹೇಳ್ಬೋದು. ಇತ್ತೀಚಿನ ವರ್ಷಗಳಲ್ಲಿ ಮಹಿಳೆಯರು ಬೇರೆ ಬೇರೆ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವುದರಿಂದ ಅವರಿಗೆ ಇಂತಹ ಒಂದು ಕಾಡು ಹರಟೆಯಲ್ಲಿ ಉತ್ಸಾಹವೂ ಇಲ್ಲ, ಒಂದು ಸಮಯವೂ ಇಲ್ಲ ಅಂತ ಒಂದು ಪರಿಸ್ಥಿತಿ ಬಂದಿದೆ. ನೀವು ಯಾವ್ದಲ್ಲೆಲ್ಲ ತೊಡಗಿಸಿಕೊಂಡಿದ್ದೀರಿ? ನಾನು ಮನೆಯಲ್ಲೇ ಅದೇ ನನ್ನ ಒಂದು ಮನೆಯ ಕೆಲಸಗಳನ್ನು ಬೆಳಗ್ಗೆನೆ ಎಲ್ಲ ಮುಗಿಸಿಕೊಂಡು ನಂತರ ನಾನು ನನ್ನ ಸ್ವಉದ್ಯೋಗ ಟೈಲರಿಂಗ್ ಮಾಡ್ತಾ ಇದ್ದೇನೆ. ಅದಲ್ಲದೆ ಮಕ್ಕಳಿಬ್ರು ಅವರದ್ದು ಬೆಳಿಗ್ಗೆ ಅವರನ್ನು ಸ್ಕೂಲಿಗೆ ಕಳಿಸ್ಬಿಟ್ಟು ಆಮೇಲೆ ಇದು ಸಂಜೆ ತನಕ ಟೈಲರಿಂಗ್ ಮಾಡಿ ಸಂಜೆ ಆದ್ಮೇಲೆ ನಾವು ತೋಟದ ಕೃಷಿ ಆಗಿರ್ಬೋದು, ಹಂದಿ ಸಾಕಣೆ, ಕೋಳಿ ಕೃಷಿ ಆಗಿರ್ಬೋದು ಎಲ್ಲ ಮಾಡಿಕೊಂಡು ಹೋಗ್ತಾ ಇದ್ದೇನೆ. ಈಗ ಸ್ವಲ್ಪ ಈ ಟೈಲರಿಂಗ್ ಬಗ್ಗೆ ಹೇಳಿ, ಈಗ ನೀವು ಬಟ್ಟೆಯನ್ನು ಎಲ್ಲಿಂದ ತಗೊಂಡ್ಬರ್ತೀರಿ ಮತ್ತೆ ಯೂನಿಫಾರ್ಮ್ ಹೊಲಿಸ್ತೀರೋ ಅಥವಾ ಹೇಗೆ? ಟೈಲರಿಂಗ್ ನನ್ನ ಮನೆಯಲ್ಲೇ ನಾನು ಹೊಲಿತಾ ಇರೋದು, ನಾನು ನಮ್ಮ ಮನೆಗೆ ಎಲ್ಲರೂ ನಮಗೆ ತಂದು ಕೊಡ್ತಾರೆ, ಅದಕ್ಕೆ ಬೇಕಾದ ಒಳ ಬಟ್ಟೆಗಳನ್ನು ಮಾತ್ರ ನಾನು ನಮ್ಮ ಊರಿಂದ ಈಶ್ವರಮಂಗಲ ಊರಿನಿಂದಲೇ ನಾವು ತಗೊಂಡು ಬರ್ತೇವೆ. ಮತ್ತೆಲ್ಲ ಮನೆಗೆ ತಂದು ಕೊಡ್ತಾರೆ ಎಲ್ಲ ಕಸ್ಟಮರ್ಸ್ ಕೂಡ. ಲೇಡೀಸ್ ಡ್ರೆಸ್ ಎಲ್ಲ ಹೊಲಿತೇನೆ, ಲೇಡೀಸ್ ಯೂನಿಫಾರ್ಮ್ ಹೊಲಿತೇನೆ, ಬ್ಲೌಸ್ ಹೊಲಿತೇನೆ, ಮತ್ತೆ ಇದೆಲ್ಲ ಮದುವೆ ಬ್ಲೌಸ್ ಸಾರಿ ಗೊಂಡೆ ಹಾಕ್ತೇನೆ, ಎಂಬ್ರಾಯ್ಡ್ರಿ ಮಾಡಿಸ್ಕೊಡ್ತೇನೆ. ಈಗ ಇತ್ತೀಚಿನ ಒಂದು ಫ್ಯಾಷನ್ ಅಂತ ಹೇಳ್ತೀವಲ್ಲ, ಆ ಫ್ಯಾಷನ್ ಅಂದ್ರೆ ಏನು, ಅದು ಹೇಗೆ ಬದಲಾವಣೆ ಆಗ್ತದೆ ಅಂತ? ಫ್ಯಾಷನ್ ಅಂತ ಹೇಳಿದ್ರೆ ಅದೇ, ಈಗ ಸಾರಿಗಿಂತಲೂ ಹೆಚ್ಚಾಗಿ ಬ್ಲೌಸ್ ಗಳಲ್ಲೇ ಫ್ಯಾಷನ್ ಗಳು ಮುಂದುವರಿತಾ ಬಂದಿದೆ. ಎಂಬ್ರಾಯ್ಡ್ರಿ ಇಡೋದಾಗಿರ್ಬೋದು, ಈಗ ಸಾರಿಯಿಂದ ಪೀಸ್ ತೆಗೆದು ಬ್ಲೌಸಿಗೆ ಇಟ್ಟು ಮತ್ತೆ ಅದರಲ್ಲಿ ಥ್ರೆಡಿಂಗ್ ವರ್ಕ್, ಮಣಿಗಳ ವರ್ಕ್ ಹಾಗೆ, ಮತ್ತೆ ಸಾರಿಯಲ್ಲಿ ಇದು ಕುಚ್ಚ ಡಿಸೈನ್ ಅಂತ ಹೇಳ್ತಾರೆ ನೋಡಿ, ಅದು ಕೂಡ ತುಂಬಾ ಫ್ಯಾಷನ್ ಮುಂದುವರಿದೆ ಈಗ ಡ್ರೆಸ್ ಗಳಲ್ಲಿ. ಅದೀಗ ಈ ಮಾಧ್ಯಮದಿಂದ ನಿಮಗೆ ಈ ಫ್ಯಾಷನ್ ಗೊತ್ತಾಗ್ತದ ಹೇಗಿದು? ಮಾಧ್ಯಮದಿಂದನೆ ಅಂದ್ರೆ ಈಗ ನಮ್ಮ ಪ್ರತಿಯೊಬ್ಬರ ಕೈಯಲ್ಲೂ ಕೂಡ ಮೊಬೈಲ್ ನಲ್ಲಿ ಇದೆ. ಮೊಬೈಲ್ ನಲ್ಲಿ ಗೂಗಲ್ ನಲ್ಲಿ ಸರ್ಚ್ ಅಂತ ಮಾಡಿದ್ರೆ ಎಂತ ಡಿಸೈನ್ ಕೂಡ ಬರ್ತದೆ. ಅದನ್ನ ತಂದು ತೋರಿಸ್ತಾರೆ ನಮಗೆ, ಇಂಥ ಡಿಸೈನ್ ಮಾಡಿ, ಇಂಥ ಡಿಸೈನ್ ಮಾಡಿ ಅಂತ. ಆಗ ನಾವು ಅದನ್ನು ನೋಡಿ ಕಲೀಲಿಕ್ಕೆ ತುಂಬಾ ಸುಲಭ ಆಗಿದೆ ನಿಜವಾಗಿ ನಮಗೆ ಟೈಲರ್ಗಳಿಗೆ. ಮೊದಲೆಲ್ಲ ಹೇಗೆ ಕಟ್ಟಿಂಗ್ ಮಾಡಬೇಕು, ಹೇಗೆ ಸ್ಟಿಚಿಂಗ್ ಮಾಡಬೇಕು ಅನ್ನೋದನ್ನ ಅದನ್ನ ಹೇಳ್ತದೆ, ಅದೆಲ್ಲವೂ ಹೇಳ್ತದೆ. ಯಾವ ರೀತಿ ಕಟ್ಟಿಂಗ್ ಮಾಡಬೇಕು, ಯಾವ ಎಲ್ಲಿ ಸಿಗ್ತದೆ ಕೂಡ ಅದರಲ್ಲಿ ಸರ್ಚ್ ಮಾಡಿ ಸಿಗ್ತದೆ. ಆನ್ಲೈನ್ ತರಿಸ್ಬೋದು, ನಮಗೆ ಬೇಕಾದಂತಹ ಸಾಮಾನುಗಳನ್ನು ತಂದು ನಾವು ಸ್ಟಿಚ್ ಮಾಡಿ ಕೊಡ್ತೇವೆ. ಅಡುಗೆಗೂ ಕೂಡ ಗೂಗಲ್ ಗುರುವೇ ಆಗ್ತದೆ, ಟೈಲರಿಂಗ್ ಕೂಡ ಆಗ್ತದೆ. ಹೌದು ಖಂಡಿತ, ಅಡುಗೆ ಕೂಡ ಹಾಗೆ. ಈಗಿನ ಎಲ್ಲ ಯುವತಿಯರು ಅಡುಗೆ ಇದು ಗೂಗಲ್ ಸರ್ಚ್ ಮಾಡಿ ಯೂಟ್ಯೂಬ್ ನಲ್ಲಿ ನೋಡಿ ಕೂಡ ಅಡುಗೆಯನ್ನು ಮಾಡ್ತಾ ಇದ್ದಾರೆ. ಆಮೇಲೆ ಸ್ವಲ್ಪ ಈಗ ಟೈಲರಿಂಗ್ ಬಗ್ಗೆ ಹೇಳಿ, ಈಗ ಇದರ ಒಂದು ಸೂಕ್ಷ್ಮಗಳು ಏನೇನು, ಈಗ ಇದಕ್ಕೆ ಬೇಕಾಗಿರುವಂತಹ ಗುಣಮಟ್ಟದ ಬಟ್ಟೆಯನ್ನು ತರಬೇಕು ಅಥವಾ ಅದಕ್ಕೆ ಬೇಕಾದಂತಹ ಎಂಬ್ರಾಯ್ಡರಿ ವರ್ಕ್ ಅದನ್ನು ಮಾಡಬೇಕಾಗ್ತದೆ, ಇದು ಎಷ್ಟು ಶ್ರಮದಾಯಕ, ಎಷ್ಟು ರಿಸ್ಕ್ ಇದೆ ಅದರಲ್ಲಿ? ಬ್ಲೌಸ್ಗಳಿಗೆ ಎಂಬ್ರಾಯ್ಡರಿ ವರ್ಕ್ ಅನ್ನೋದು ಅದು ನಾವು ಮಾಡುದಿಲ್ಲ, ಅಂದ್ರೆ ನಾವು ಮಾಡಬೇಕಾದ್ರೆ ಅದಕ್ಕೆ ಮಿಷಿನ್ ಗಳು ಬೇಕು, ತುಂಬಾ ಖರ್ಚು ಇದೆ. ಅದಕ್ಕೆ ನಾವು ಪುತ್ತೂರಿನಲ್ಲಿ ಅದೇ ಕೆಲಸಕ್ಕೆ ಅಂತಲೇ ಪುತ್ತೂರಿನಲ್ಲಿ, ನಮಗೆ ಪುತ್ತೂರು ಹತ್ತಿರ ಅಲ್ಲಿ ಇದ್ದಾರೆ ತುಂಬಾ ಜನ, ಅವರ ಹತ್ರ ಕೊಟ್ಟು ನಾವು ಆ ಒಂದು ಡಿಸೈನ್ ಅನ್ನು ಆ ಬ್ಲೌಸ್ ಪೀಸ್ಗೆ ಇಟ್ಟು ಎಂಬ್ರಾಯ್ಡರಿ ವರ್ಕ್ಗೆ ಇಟ್ಟು ಇಡಿಸಿ ಬಂದು ನಾವು ಮನೆಯಲ್ಲಿ ಅದನ್ನು ಕಟ್ ಮಾಡಿ ಮತ್ತೆ ಬ್ಲೌಸ್ ಹೊಲಿದು ಕೊಡ್ತೇವೆ ನಾವು. ತುಂಬಾ ಕೆಲಸ ಶ್ರಮ ಇದೆ, ಯಾಕೆಂತ ಹೇಳಿದ್ರೆ ನಾವು ಅಲ್ಲಿಗೆ ಹೋಗ್ಬೇಕು, ಹೋಗ್ಬೇಕಾದ್ರೆ ನಾವು ಮಧ್ಯಾಹ್ನ ಒಂದು ದಿನ ಇಡೀ ಬೇಕಾಗ್ತದೆ. ಅದಕ್ಕೆ ಒಂದು ವಾರಕ್ಕೆ ಒಂದ್ಸರಿ ಹೋಗ್ತೇವೆ, ಒಂದು ವಾರ ಒಂದು 15 ದಿವಸ ಅಲ್ಲಿ ಕೊಟ್ಟರು ಅವರಿಗೂ ತುಂಬಾ, ನಮ್ಮದು ಮಾತ್ರ ಅಲ್ಲ ಇಡೀ ಸಾಧಾರಣ ತಾಲೂಕಿದ ಅವರಿಗೆ ಬರ್ತದೆ. ಮೊದಲೆಲ್ಲ ಎಂಬ್ರಾಯ್ಡರಿ ಅಂದ್ರೆ ಕೈಯಲ್ಲೇ ಮಾಡ್ತಾ ಇದ್ರು, ಈಗ ರೆಡಿಮೇಡ್ ಆಗಿ ಬರ್ತದಲ್ಲ ಅದರ ಪಟ್ಟಿಗಳು ಅದು ಇದೆಲ್ಲ ಬರ್ತದಲ್ಲ, ಅದರಿಂದ ಏನು ಅನುಕೂಲತೆ ಇದೆ? ಅದರಿಂದ ಅನುಕೂಲತೆ ಇಲ್ಲ, ಅನಾನುಕೂಲ ಕೆಲಸ ನಮಗೆ ಸುಲಭ ಆಗ್ತದೆ ಸರ್. ಆದ್ರೆ ಕೆಲವರು ಬ್ಲೌಸ್ ಹೊಲ್ದ ಮೇಲೆ ಅದನ್ನು ವಾಶ್ ಮಾಡಿದಾಗ ಅದರ ಕಲರ್ ಹೋಗ್ತದೆ, ಹಾಗೆ ಕಂಪ್ಲೀಟ್ ಬರೋದ್ರಿಂದ ಈಗ ಹೆಚ್ಚಾಗಿ ಈಗ ಎಂಬ್ರಾಯ್ಡರಿ ಮಾಡಿಸ್ಕೊಂಡು ಹೋಗ್ತಾರೆ ಜಾಸ್ತಿ. ಅದಲ್ಲದೆ ನಾವು ಸೀರೆಯಿಂದ ಪೀಸ್ ತೆಗೆದು ಹೊಲಿದು ಅದು ಅವರಿಗೆ ಉತ್ತಮ ಅಂತ ಕಾಣ್ತದೆ. ಅದು ಸ್ವಲ್ಪ ಗೋಲ್ಡನ್ ವರ್ಕ್ ಜಾಸ್ತಿ ಇರೋದ್ರಿಂದ ಅದು ಸ್ವಲ್ಪ ಬಿಸಿಲಿಗೆಲ್ಲ ಒಣಗಿಸುವಾಗ ಅದರ ಕಲರ್ ಎಲ್ಲ ಹೋಗುತ್ತೆ ಅಂತ ಹೇಳ್ತಾರೆ, ಕಂಪ್ಲೇಂಟ್ ಬರ್ತಾ ಇದೆ. ಈಗ ಗ್ರಾಹಕರು ಕೂಡ ಸರಿಯಾದಂತಹ ಒಂದು ಮೆಜರ್ಮೆಂಟ್ ಇಲ್ಲ, ಸರಿಯಾಗಿ ಫಿಟ್ನೆಸ್ ಸರಿಯಾಗಿ ಇರುವುದಿಲ್ಲ ಅಂತ ಎಲ್ಲ ಕಂಪ್ಲೇಂಟ್ ಬರುದಿಲ್ವಾ? ಬರ್ತದೆ. ಹೇಗೆ ಅವ್ರನ್ನ ಸುಧಾರಿಸೋದು? ಸುಧಾರಿಸೋದು ಅಂತ ಹೇಳಿದ್ರೆ ಸರ್, ಅಂದ್ರೆ ಅವರು ನಾನು ಹೆಚ್ಚಾಗಿ ಅವರ ಮೆಜರ್ಮೆಂಟ್ ತೆಗೆದೇ ಹೊಲಿಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ ಸರ್. ಆದ ಕಾರಣ ಅದು ಫಿಟ್ಟಿಂಗ್ ಎಲ್ಲ ಕರೆಕ್ಟ್ ಬರ್ತದೆ. ಅವರು ಹೀಗೆ ಅವರು ಮೊದಲು ಯೂಸ್ ಮಾಡುವಂತ ಬ್ಲೌಸ್ ಅನ್ನೇ ಮೆಜರ್ಗೆ ಕಳಿಸಿದ್ರೆ ನಾವು ಅದೇ ರೀತಿ ಹೊಡೆದು ಕೊಡ್ತೇವೆ, ಆಗ ಅವರಿಗೆ ಅದು ಹೆಚ್ಚು ಕಡಿಮೆ ಅದು ಕೂಡ ಇರ್ತದೆ. ಹಾಗೆ ನಾವು ಸ್ವಲ್ಪ ಲೂಸಿಂಗ್, ಆಮೇಲೆ ಅದನ್ನು ಅವರನ್ನೇ ಬರ್ಲಿಕ್ಕೆ ಹೇಳಿ ಅವರ ಮೆಜರ್ ತೆಗೆದು ಅದನ್ನು ಸರಿ ಮಾಡಿ ಕೊಡುವ ವ್ಯವಸ್ಥೆ ಕೂಡ ನಾವು ಮಾಡ್ತೇವೆ. ಈಗ ಮದುವೆ ಡ್ರೆಸ್ ಅಥವಾ ಮದುಮಗಳ ಒಂದು ಬ್ಲೌಸ್ ಹೊಲಿಯುವಂತಹದ್ದಾಗಬಹುದು, ಇದ್ರ ಬಗ್ಗೆ ಹೇಳಿ. ಮದುಮಗಳ ಡ್ರೆಸ್ ಆದ್ರೆ ಅದು ತುಂಬಾ ಕಾಸ್ಟ್ಲಿಯದಾಗಿರುತ್ತದೆ, ನಾವು ಬಹಳ ಜಾಗೃತೆಯಿಂದ ಮಾಡ್ಬೇಕಾಗ್ತದೆ ಸರ್. ಅದಕ್ಕೆ ಭಯ ಇರ್ತದೆ, ಭಯ ಇರ್ತದೆ, ಅದೇ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಅನ್ನೋ ಭಯ ಇರ್ತದೆ. ಫೋನ್ ಮಾಡಿ, ಈಗ ಒಂದು ಫೋನ್ ವ್ಯವಸ್ಥೆ ಇದ್ದ ಕಾರಣ ಮದುಮಗಳಿಗೆ ನಾವು ಫೋನ್ ಮಾಡಿ ಅವರ ಒಂದು ಮೆಜರ್ಮೆಂಟ್ ತಿಳ್ಕೊಂಡು ನಾವು ಫೋನ್ ಮಾಡಿ ಕೇಳ್ಕೊಳ್ತೇವೆ. ಮತ್ತೆ ಅದೇ ಒಳ್ಳೆ ಬಟ್ಟೆಯನ್ನು ಯೂಸ್ ಮಾಡ್ತೇವೆ, ಒಳಗೆ ಇಡೋಕೆ ಅದಕ್ಕೆ ಲೈನಿಂಗ್ ಅಂತ ಹೇಳ್ತೇವೆ, ಅದನ್ನು ಒಳ್ಳೆ ಬಟ್ಟೆಯನ್ನು ಇಟ್ಟು ಹೊಲಿದು ಕೊಡ್ತೇವೆ ನಾವು. ಈಗ ಯೂನಿಫಾರ್ಮ್ ಹೊಲಿಯೋದಿದ್ರೆ ಹೇಗೆ? ಸ್ಕೂಲ್ ಯೂನಿಫಾರ್ಮ್ ಹೊಲಿತೇವೆ. ಬಲ್ಕ್ ಆಗಿ ತಗೊಳ್ತೀರ ಇಂಡಿವಿಜುವಲ್ ಒಬ್ಬೊಬ್ಬರಂತ ತಗೊಳ್ತೀರಾ? ಒಬ್ಬೊಬ್ರೆ ಸರ್, ನಮ್ಮ ಮನೆಗೆ ಒಬ್ಬೊಬ್ರೆ ಬರ್ತಾರೆ, ಅಂದ್ರೆ ನಮ್ಮ ಪರಿಚಯದವರು ಮೊದಲಾಗಿ ಬಂದು ಕೊಡ್ತಾರೆ, ಅವರೇ ಮಕ್ಕಳನ್ನ ಕರ್ಕೊಂಡು ಬಂದು ಮೆಜರ್ಮೆಂಟ್ ತೆಗೆದು ಹೊಲಿಸಿ ಕೊಡ್ತೇವೆ, ಬಣ್ಣಲಾಗಿ ತಗೊಳ್ಳೋದಿಲ್ಲ ಸರ್ ನಾವು. ಸರ್, ಈಗ ಟೈಲರಿಂಗ್ ಆಯ್ತು, ನೀವು ಕೋಳಿ ಸಾಕಣೆ ಹಂದಿ ಸಾಕಣೆ ಬಗ್ಗೆ ಎಲ್ಲ ಪ್ರಸ್ತಾಪ ಮಾಡಿದ್ರಿ, ಇದರ ಬಗ್ಗೆ ಹೇಳಿ, ಇದರ ಒಂದು ಸುಖ ದುಃಖಗಳು. ಕೋಳಿ ಸಾಕಣೆ ಅಂದ್ರೆ ನಾವು ಮೊದಲು ಬಾಯ್ಲರ್ ಕೋಳಿಯನ್ನು ಸಾಕ್ತಾ ಇದ್ವಿ ಸರ್, ಸಣ್ಣ ಪ್ರಮಾಣದಲ್ಲಿ ಅಂದ್ರೆ 300-500 ಹಾಗೆ ಸಣ್ಣ ಪ್ರಮಾಣದಲ್ಲಿ ಸಾಕ್ತಾ ಇದ್ವಿ. ಆ ನಂತರ ನಾವು ಅಲ್ಲಿಂದ ನಾವು ಬೇರೆ ಕಡೆಗೆ ಜಾಗ ಶಿಫ್ಟ್ ಮಾಡಿದಾಗ ಆ ಕೋಳಿ ಫಾರ್ಮ್ ಕೆಲಸವನ್ನು ಬಿಟ್ಟು ಈಗ ಹಂದಿ ಸಾಕಣೆ ಮತ್ತೆ ನಾವು ಕೋಳಿ ಊರ ಕೋಳಿನ ಇದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೇವೆ. ಮತ್ತೆ ಹಂದಿ ಸಾಕಣೆ ನಾವು ಸುಮಾರು ಒಂದು 10-15 ಮರಿಗಳನ್ನು ತಂದು ಅದನ್ನು ಸಾಕ್ತಾ ಇದ್ವಿ. ಬೆಳಗ್ಗೆ ಮತ್ತು ಸಂಜೆ ಎರಡು ಹೊತ್ತದ್ರ ಕೆಲಸ ಅಷ್ಟೇ. ಬೆಳಗ್ಗೆ ಸ್ವಲ್ಪ ಕ್ಲೀನಿಂಗ್, ಸಂಜೆ ಮತ್ತು ಬೆಳಗ್ಗೆ ಫುಡ್ ಹಾಕ್ತೇವೆ ಅಷ್ಟೇ. ಅದಕ್ಕೆ ಬೇಕಾದ ಫುಡ್ಡಿನ ವ್ಯವಸ್ಥೆ ಕೂಡ ನಾವು ನಮಗೆ ಕೋಳಿ ಅಂಗಡಿ ಇದೆ ನಮಗೆ, ಅದರದ್ದೇ ವೇಸ್ಟ್ ನಮಗೆ ಫುಡ್ಡಿನ ವ್ಯವಸ್ಥೆ ಇದೆ. ಮತ್ತೆ ಅದಕ್ಕೆ ಊಟ ಒಂದು ಬೇಯಿಸಿ ಹಾಕ್ತೇವೆ ಅಷ್ಟೇ. ಹಂದಿಯ ವಿಚಾರದಲ್ಲಿ ಸುಲಭ ನಿಜವಾಗಿ ನೋಡಿದ್ರೆ, ಖರ್ಚು ಕಡಿಮೆ. ಕೋಳಿ ವಿಚಾರದಲ್ಲಿ ನೋಡಬೇಕಾದ್ರೆ ಅದರಲ್ಲಿ ತುಂಬಾ ಕಷ್ಟ, ಸ್ವಲ್ಪ ಕಾಯಿಲೆಗಳು ಜಾಸ್ತಿ, ಸ್ವಲ್ಪ ಬಿಸಿ ಜಾಸ್ತಿ ಆದ ಕೂಡಲೇ ಸ್ವಲ್ಪ ಅದಕ್ಕೆ ಶೆಕೆಯಾಗಿ ಹಾರ್ಟ್ ಅಟ್ಯಾಕ್ ಆಗುವ ಸಂದರ್ಭ ಕೂಡ ಇರ್ತದೆ. ನೀರು ಹೆಚ್ಚಾಗಿ ಬೇಕಾಗ್ತದೆ, ಹಾಗಾಗಿ ರೋಗಗಳು ಬಂದಾಗ ಮದ್ದು ಬಿಡ್ತಾ ಇರ್ಬೇಕಾಗ್ತದೆ. ಹಾಗೆ ಅಂದ್ರೆ ಕೋಳಿಯಲ್ಲಿ ಮೊದಲಿನಾಗೆಲ್ಲ ಶೆಡ್ ಆಗಿ ಹಾಕ್ತಿರೋ ಅಥವಾ ಇದು ಪಂಜರ ಇರ್ತದ ಹೇಗೆ? ಶೆಡ್ ಸರ್, ಶೆಡ್, ದೊಡ್ಡ ಶೆಡ್ ಕಟ್ತೇವೆ ನಾವು ಸಾಧಾರಣ. ಎಷ್ಟು ಕೋಳಿ ಮರಿದು? ಅದೇ ಒಂದು 500 ರಿಂದ 1,000 ಹಾಗೆ. ಕಾಂಟ್ರಾಕ್ಟ್ ಫಾರ್ಮ್ ತರ ಮಾಡ್ತಿರ್ತೀನಿ. ಹೌದೌದು, ಕಂಪನಿಯಿಂದ. ಹೌದು, ಈಗ ಇಲ್ಲ ಸರ್, ಈಗ ನಾವು ಅದೇ ನಾವು ಬೇರೆ ಕಡೆ ಶಿಫ್ಟ್ ಆಗಿದ್ದೇವೆ. ಹಾಗೆ ಈಗ ನಾವು ಊರ ಕೋಳಿ ಅದು ಶುರು ಮಾಡಿದ್ದೇವೆ. ಊರ ಕೋಳಿ ಈಗ ಫಾರ್ಮ್ ಅಥವಾ ನಾಟಿ ಕೋಳಿಗೂ ಈ ಊರ ಕೋಳಿಗೆ ಏನು ವ್ಯತ್ಯಾಸ? ಫಾರಂ ಕೋಳಿ ನಮಗೆ ಸಾಧಾರಣ 35 ರಿಂದ ನಂತರನೇ ಅದನ್ನು ನಾವು ಒಂದು ಮಾಂಸವಾಗಿ ಉಪಯೋಗಿಸಬಹುದು ತೆಗೆದು. ಹೌದು, ಈ ನಾಟಿ ಕೋಳಿ ಆದ್ರೆ ನಮಗೆ ಸಾಧಾರಣ 6 ತಿಂಗಳು 8 ತಿಂಗಳು ಎಲ್ಲ ಬೇಕು ಅದರ ಬೆಳವಣಿಗೆ ಮೆಲ್ಲಕ್ಕೆ ಆಗ್ತದೆ. ಹಾಗೆ ಈಗ ನಿರ್ವಹಣೆ ವಿಚಾರಕ್ಕೆ ಬಂದ್ರೆ ಇದು ಸುಲಭವಾ? ಇದೇ ನಾಟಿ ಕೋಳಿಯ ಸುಲಭ ಸರ್, ಅದಕ್ಕೆ ರೋಗ ಎಲ್ಲ ಸ್ವಲ್ಪ ಕಡಿಮೆ. ಹಾಗೆ ಈ ಕೋಳಿಗಳಿಗೆ ಏನು ಫುಡ್ ಹಾಕ್ತೀರಿ ಅಂದ್ರೆ ಆಹಾರ ಏನು? ಅದಕ್ಕೆ ಆಹಾರ ಅಂದ್ರೆ ಅದರದ್ದೇ ಒಂದು ಕೋಸ್ಟಲ್ ಇದು ಫುಡ್ಗಳೇ, ಫೀಡ್ಸ್ ಕಂಪನಿಗಳಿಂದಲೇ ಫುಡ್ ಸಪ್ಲೈ ಆಗ್ತದೆ, ಅದನ್ನೇ ಹಾಕಬೇಕಾಗ್ತದೆ ಸರ್. ಆಮೇಲೆ ಈಗ ಹಂದಿಗಳಿಲ್ಲ ಏನಾದ್ರೂ ಆರೋಗ್ಯ ಸಮಸ್ಯೆಗಳೆಲ್ಲ ಬರ್ತವ, ಇದು ಹುಳದ ಉಪದ್ರವ ಅಥವಾ ಅಜೀರ್ಣ ಆಗೋದು? ಸರ್, ಖಂಡಿತ ಬರ್ತದೆ ಸರ್, ಅದು ಅದು ಒಂದ್ ತಿಂಗಳಿಗೊಮ್ಮೆ ಅದಕ್ಕೆ ಇದು ಅದೇ ಹುಳದ ಮದ್ದು ಕೊಡಬೇಕಾಗುತ್ತದೆ. ಆಮೇಲೆ ಏನಾದ್ರು ರೋಗ ರುಜಿನ ಬಂದ್ರೆ ನಾವು ಡಾಕ್ಟರ್ ಕೂಡಲೇ ಸಂಪರ್ಕಿಸಬೇಕಾಗ್ತದೆ. ಆಮೇಲೆ ಅದಕ್ಕೆ ಅದೇ ರೋಗ ನಿರೋಧಕ ಚುಚ್ಚುಮದ್ದು ಕೊಡಬೇಕಾಗ್ತದೆ. ಹೌದು, ಹಾಗೆ ತುಂಬಾ ಕ್ಲೀನಿಂಗ್ ಬೇಕಾಗ್ತದೆ. ಈಗ 6 ತಿಂಗಳಿಗೊಂದ್ಸರಿ ಮರಿ ಹಾಕುವಂತದ? ಹೌದೌದು, 6 ತಿಂಗಳಿಗೊಮ್ಮೆ. ಒಂದು ಸಾರಿಗೆ ಎಷ್ಟು ಮರಿ ಹಾಕ್ತದೆ? ಸುಮಾರು 10 ರಿಂದ 15 ತನಕ ಮರಿಗಳನ್ನು ಹಾಕ್ತದೆ ಸರ್. ಅಂದ್ರೆ ಮರಿಯನ್ನ ಮಾರಾಟ ಮಾಡುದು ಲಾಭದಾಯಕವೋ ಅಥವಾ ಮಾಂಸಕ್ಕಾಗಿ ಮಾರಾಟ ಮಾಡಿದ್ರೆ ಒಳ್ಳೆ? ಮರಿಯನ್ನೇ ಮಾರುದೇ ಲಾಭದಾಯಕ ಸರ್. ಒಂದು ಮರಿ ಎಷ್ಟು? ಅದು ಮರಿ ಮಾರ್ತಿದ್ರೆ ಸರ್ 3,500 ರಿಂದ 5,000 ಕೂಡ ಇರ್ತದೆ. 2 ತಿಂಗಳಿಗ 40 ದಿವಸ ನಂತರ ಅದನ್ನು ನಾವು ಮಾರಾಟ ಮಾಡಬಹುದು. ಇಲ್ಲಿ ಬೇಡಿಕೆ ಇದೆಯಾ ಮರಿಗಳಿಗೆ? ಮರಿಗಳಿಗೆ ತುಂಬಾ ಇದೆ ಸರ್, ಅದಕ್ಕೆ ಮಾಂಸಕ್ಕೆ ಸ್ವಲ್ಪ ಕಡಿಮೆ, ಮಾಂಸ ಮಾಡಿ ಮಾರುವವರಿಗೆ ಸ್ವಲ್ಪ ಕಡಿಮೆ, ಮರಿಗಳಿಗೆ ಜಾಸ್ತಿ. ಸರ್, ಈಗ ಭತ್ತದ ಕೃಷಿಯ ಬಗ್ಗೆ ಹೇಳಿ, ಭತ್ತದ ಕೃಷಿ ಹೇಗೆ ಮಾಡ್ತೀರಿ ನೀವು? ಭತ್ತದ ಕೃಷಿ ಅಂದ್ರೆ ನಾವು ಯಂತ್ರೀಕೃತವಾಗಿ ಜಾಸ್ತಿ ಮಾಡ್ತಾ ಇರೋದು. ನಾವು ಅದೇ ಮಳೆಗಾಲ ಜೂನ್ ಜುಲೈ ಸಂದರ್ಭದಲ್ಲಿ ನಾವು ಗದ್ದೆಯನ್ನು ಯಂತ್ರದಲ್ಲಿ ಉಳುಮೆ ಮಾಡಿ ಬೀಜ ಹಾಕುದು ನಾವು, ನೇರವಾಗಿ ಬೀಜ ಹಾಕಿ. ಆಮೇಲೆ ಅದೇ ಇಲ್ಲಿ ಯಾವ ತಳಿ ಇದೆ? ಇಲ್ಲಿ ನಾವು ಒಂದು ಈಗ 8-10 ವರ್ಷ ಮೊದಲಿನ ಪರಿಸ್ಥಿತಿಗೂ ಈಗಿನ ಪರಿಸ್ಥಿತಿ ವ್ಯತ್ಯಾಸ ಉಂಟಾ MO4ದಲ್ಲಿ, ಗುಣಮಟ್ಟದಲ್ಲಿ? ಖಂಡಿತ ಸರ್, ಅವಾಗ ರೋಗಗಳೆಲ್ಲ ಕಡಿಮೆ ಇರ್ತಿತ್ತು. ಇವಾಗ ತುಂಬಾನೇ ರೋಗ ಸರ್, ಹುಳದ ಬೆಂಕಿ ರೋಗ ಆಗಿರ್ಬೋದು, ಹುಳದ ರೋಗ ಮತ್ತೆ ಕಾಡು ಪ್ರಾಣಿಗಳ ಹಂದಿಗಳ ಕಾಟ ತುಂಬಾ. ಅದಕ್ಕೆಲ್ಲ ನಾವು ಈಗ ನಾವು ನೆಟ್ ಸುತ್ತ ಗದ್ದೆ ಸುತ್ತ ನೆಟ್ಗಳನ್ನು ಕಟ್ಟಿದ್ದೇವೆ. ಮತ್ತೆಂತ ಸರ್, ಅದನ್ನ ಹೆದರಿಸಿ ಓಡಿಸ್ಬೇಕಷ್ಟೇ, ಮತ್ತೇನು ಮಾಡ್ಲಿಕ್ಕೆ ಆಗುದಿಲ್ಲ. ಹಂದಿಗಳು ನವಿಲುಗಳ ಹಗಲು ಬರ್ತವೋ ಸಾಯಂಕಾಲ ಬರ್ತವೋ ಹೇಗೆ? ನವಿಲುಗಳು ಸಾಯಂಕಾಲ ಜಾಸ್ತಿ, ಬೆಳಿಗ್ಗೆ ಮತ್ತೆ ಸಾಯಂಕಾಲ. ಹಂದಿಗಳು ರಾತ್ರಿನೇ ಬರುದು. ಲೈಟ್ ಎಲ್ಲ ರಾತ್ರಿ ಓಡಿಸುದು ಹೇಗೆ? ನಾವು ಲೈಟ್ ಎಲ್ಲ ಹೊತ್ತಿಸಿರ್ತೇವೆ ರಾತ್ರಿ ಫುಲ್ ಬೆಳಗಿನ ತನಕ, LED ಬಲ್ಬ್ ಹಾಕಿರ್ತೇವೆ. ಆಮೇಲೆ ಮತ್ತೆ ನಾಯಿಗಳನ್ನು ಕಟ್ಟಾಕ್ತೇವೆ ಅಷ್ಟೇ, ಮತ್ತೇನು ಮಾಡಕ್ ಆಗಲ್ಲ. ಆಮೇಲೆ ಈಗ ಇದಕ್ಕೆಲ್ಲ ಗೊಬ್ಬರದ ವ್ಯವಸ್ಥೆ ಎಲ್ಲ, ಈಗ ಕೋಳಿ ಗೊಬ್ಬರ ಹಾಕ್ತೀರಾ ಹೇಗೆ? ತೋಟಗಳಿಗೆ ನಾವು ಕೋಳಿ ಗೊಬ್ಬರ ಹಾಕ್ತೇವೆ. ಭತ್ತಕ್ಕೆ ಇದು ಹಟ್ಟಿ ಗೊಬ್ಬರ ನಾವು ಬೇರೆ ತಕೊಂಡು ಹಾಕ್ತೇವೆ. ಆಮೇಲೆ ಬೂದಿ ಯೂಸ್ ಮಾಡ್ತೇವೆ. ಆಮೇಲೆ ರಾಸಾಯನಿಕ ಗೊಬ್ಬರನೇ ನಾವು ಯೂಸ್ ಮಾಡುದು. ಈಗ ಒಟ್ಟು ಖರ್ಚು ಲೆಕ್ಕ ಮಾಡಿದ್ರೆ ಈ ಭತ್ತದ ಕೃಷಿಯಲ್ಲಿ ಲಾಭ ಮಾಡಬಹುದು ಅಥವಾ ಅಲ್ಲಿಂದಲ್ಲಿಗೆ ಸುಧಾರಿಸಬಹುದು? ಅಲ್ಲಿಂದಲ್ಲಿಗೆ ಸುಧಾರಿಸಬಹುದು ಅಂತ ಆಗ್ತದೆ ನನಗೆ ಸರ್, ಇಷ್ಟೆಲ್ಲ ಖರ್ಚುಗಳನ್ನು. ಹೌದು, ಅಡಿಕೆ ಕೃಷಿ ಬಗ್ಗೆ ಹೇಳಿ. ಅಡಿಕೆ ಕೃಷಿಯ ಬಗ್ಗೆ ನಮ್ಮದೇನಷ್ಟು ಅನುಭವ ಕಡಿಮೆ ಸರ್, ಅಂದ್ರೆ ಸಣ್ಣ ಗಿಡಗಳು ಅಷ್ಟೇ, ಒಂದು 6 ವರ್ಷ ಆಯ್ತಷ್ಟೇ ಗಿಡಗಳು. ಫಸಲ್ ಬಂದಿದೆ, ಒಂದ್ 2-3 ವರ್ಷ ಆಯ್ತು ಫಸಲ್ ಬರೋದು. ಅದೇ ನಾವು ಸಾವಯವ ಗೊಬ್ಬರವನ್ನು ಹೆಚ್ಚಾಗಿ ಯೂಸ್ ಮಾಡ್ತೇವೆ. ಹಟ್ಟಿ ಗೊಬ್ಬರ ಆಗಿರ್ಬೋದು, ಮತ್ತೆ ಸಗಣಿ ನೆಲಕಡಲೆ ಹಿಂಡಿ ಬೆಲ್ಲ ಮಿಕ್ಸ್ ಮಾಡಿ ಲಿಕ್ವಿಡ್ ತರ ಹಾಕ್ತೇವೆ. ಜೀವಾಮೃತ ಮಾಡಿ ಹಾಕ್ತೇವೆ. ಸ್ವಲ್ಪ ಹೇಳಿ, ಜೀವಾಮೃತ ಅಂದ್ರೆ ಹೇಗೆ ಮಾಡ್ತೀರಿ ನೀವು? ನಾವು ಅದೇ ನೆಲಕಡಲೆ ಹಿಂಡಿ, ಆಮೇಲೆ ಸಗಣಿ ಗೊಬ್ಬರವನ್ನು ತಂದು ಮಿಕ್ಸ್ ಮಾಡಿ ಅದನ್ನು ನಾವು ಒಂದು 10-15 ದಿವಸ ಹಾಗೆ ನೀರಿನಲ್ಲಿ ಮಿಕ್ಸ್, ನೀರು ಒಂದು ಡ್ರಮ್ ನೀರಲ್ಲಿ ಹಾಕಿ ಸ್ವಲ್ಪ ಬೆಲ್ಲ ಹಾಕಿ ಕಲಸಿಡ್ತೇವೆ. ಮಣ್ಣು ಹಾಕಿ ಕಲಸಿಡ್ತೇವೆ. ಆಮೇಲೆ ಅದನ್ನು ನಾವು ಅದೇ 15 ದಿವಸ ಆದ್ಮೇಲೆ ಅದನ್ನು ಗಿಡಗಳಿಗೆ ಅದರ ಡಬ್ಬಲ್ ನೀರು ಮಾಡಿ ಗಿಡಗಳಿಗೆ ಹಾಕ್ತೇವೆ. ಇದರಿಂದ ಅನುಕೂಲ ಆಗಿದೆಯಾ? ತುಂಬಾ ಅನುಕೂಲ ಆಗಿದೆ ಸರ್. ಗಿಡಗಳಿಗೆ ರಾಸಾಯನಿಕ ಗೊಬ್ಬರ ಹಾಕಬೇಕಾಗಿಲ್ಲ? ಇಲ್ಲ ಇಲ್ಲ, ಸಣ್ಣ ಗಿಡಗಳಿಗೆಲ್ಲ ಹಾಕುದೇ ಇಲ್ಲ ನಾವು. ಸ್ವಲ್ಪ ನಿಮ್ಮ ಗ್ರಾಮಾಭಿವೃದ್ಧಿ ಯೋಜನೆಯ ಬಗ್ಗೆ ಹೇಳಿ. ಈಗ ಮಹಿಳಾ ಸಂಘಟನೆಗಳು ಇದರಲ್ಲಿ ಚಟುವಟಿಕೆ ಏನೇನು ಮಾಡ್ತೀರಿ ನೀವು? ನಾನು ಈ ಧರ್ಮಸ್ಥಳ ಸಂಘದಲ್ಲಿ ಸೇರಿ ಸಾಧಾರಣ 18 ವರ್ಷ. ಈ ವರ್ಷ 19 ವರ್ಷ ಆಯ್ತು ನನ್ನ ಮೊದಲೇ ನಾನು ಸೇರಿದ್ದೆ. ನಾವೊಂದು 15 ಜನರ ಗುಂಪು ಮಾಡಿದ್ದೆವು. ಈಗ ಒಂದು 10 ಜನ ಇದ್ದೇವೆ. ಏನೋ ಕಾರಣದಿಂದ ಬಿಟ್ಟಿದ್ದಾರೆ, 15 ಜನ ಮದುವೆಯಾಗಿ ಎಲ್ಲ ಬಿಟ್ಟಿದ್ದಾರೆ. 10 ಜನ ಗುಂಪು ಇದೆ, ತುಂಬಾ ಚೆನ್ನಾಗಿ ನಡೀತಾ ಉಂಟು ಸರ್. ಮೊದಲು ಜ್ಞಾನ ವಿಕಾಸ ಅಂತ ನಾವು ಒಂದು ಮಾಹಿತಿ ಕೇಂದ್ರವನ್ನು ಮಾಡ್ತಾ ಇದ್ವಿ ತಿಂಗಳಿಗೊಮ್ಮೆ. ಎಲ್ಲ ಜನರು ಸೇರಿ ನಾವು ಮಾಹಿತಿ ಕೆಲವೊಂದು ಮಾಹಿತಿಗಳನ್ನು ನಾವು ಕೊಡ್ತಾ ಇದ್ವಿ, ನಾವು ಹಂಚಿಕೊಳ್ತಾ ಇದ್ವಿ. ಮತ್ತೆ ಇದರಿಂದ ನನಗೆ ಹೆಚ್ಚು ಉಪಕಾರ ಆದಂತ ಹೇಳಿದ್ರೆ, ಇದು ಒಂದು ಕಾರ್ಯಕ್ರಮವನ್ನು ಹೇಗೆ ನಾವು ನಿರೂಪಣೆ ಮಾಡೋ ಅಂತ ವಿಚಾರ ನನಗೆ ಅಂತ ತುಂಬಾ ಧೈರ್ಯ ಬಂದಿದೆ ಸರ್. ಒಂದು ಯಾವುದೇ ಕಡೆ ಹೋಗಿ ಮಾತನಾಡಿ ಕೂಡ ನನಗೆ ತುಂಬಾನೇ ಧೈರ್ಯ ಬಂದಿದೆ ಸರ್. ಅದಲ್ದಿರೆ ಇದು ಉಳಿತಾಯವನ್ನು ಮಾಡ್ತೇವೆ ನಾವು ತುಂಬಾ. ನಮ್ಮದೊಂದು 20-25 ಸಾವಿರ ಈಗ ಉಳಿತಾಯ ನಡೀತಾ ಉಂಟು. ಈಗ 10 ಲಕ್ಷದಷ್ಟು ನಾನು ಸಾಲ ಇದುವರೆಗೂ ನಾನು ತೆಗೆದಿದ್ದೇನೆ. ತೆಗೆದು ತುಂಬಾ ನಮ್ಮ ಕೃಷಿ ಆಗಿರ್ಬೋದು, ಕೋಳಿ ಸಾಕಾಣಿಕೆ, ಹಂದಿ ಸಾಕಾಣಿಕೆ ಎಲ್ಲಕ್ಕೂ ನಾನು ಸಂಘದಿಂದ ಈಗ ಸಾಲ ತೆಗೆದು ಕೃಷಿ ಚಟುವಟಿಕೆಗಳನ್ನಾಗಿರ್ಬೋದು ಎಲ್ಲವನ್ನು ಮಾಡ್ತಾ ಬಂದಿದ್ದೇನೆ. ಈಗ ಮೊದಲೆಲ್ಲ ಈಗ ಬ್ಯಾಂಕ್ಗಳಿಂದ ಸಾಲ ಪಡೆಯುವುದಕ್ಕೂ ನಿಮ್ಮ ಒಂದು ಸಂಘದಿಂದ ಸಾಲ ಪಡೆಯುವುದಕ್ಕೆ ಏನು ವ್ಯತ್ಯಾಸ ಕಾಣ್ತದೆ? ಸಂಘದಿಂದ ಅಂದ್ರೆ ನಾವು ಅದೇ ಸಂಘದ 10 ಜನ ಸೇರಿ ಎಲ್ಲರ ಒಪ್ಪಿಗೆಯನ್ನು ಪಡೆದು ಅವರದ ಸಹಿನು ನಿಮಗೆಲ್ಲ ಒಪ್ಪಿಗೆ ಇದೆ ಅಂತ ಪಡ್ಕೊಂಡು ನಾವು ಕೂಡಲೇ ಇದು ನಮ್ಮ ಯೋಜನೆಗೆ ಅರ್ಜಿ ಹಾಕಿ ನಾವು ಸಾಲವನ್ನು ತೆಗಿತೇವೆ. ಬ್ಯಾಂಕಿನಲ್ಲಾದ್ರೆ ತುಂಬಾ ಅದಕ್ಕೆ ಬೇಕಾದ್ರ ಪತ್ರಗಳು ಬೇಕಾಗ್ತದೆ, ಒಪ್ಪಿಗೆ ಪತ್ರಗಳಾಗಿರ್ಬೋದು, ಸಾಕ್ಷಿಗಳಾಗಿರ್ಬೋದು, ಜಾಮೀನುಗಳು ಬೇಕು. ತುಂಬಾ ದಿವಸಕ್ಕೆ ಅವಧಿ ಜಾಸ್ತಿ ಬೇಕಾಗುತ್ತದೆ. ನಮ್ಮ ಸಂಘದಲ್ಲಿ ಆದ್ರೆ ಹಾಗೆ ಅಲ್ಲ, 15 ದಿನ ಒಂದು ತಿಂಗಳೊಳಗೆ ನಮಗೆ ಸಾಲ ಸಿಗುತ್ತದೆ. ಹಾಗೆ ಈಗ ನಿಮ್ಮ ಸಂಘದ ಬೇರೆ ಬೇರೆ ಚಟುವಟಿಕೆಗಳು ಸಂಘದ ಸದಸ್ಯರು ಏನೇನು ಮಾಡ್ತಾ ಇದ್ದಾರೆ? ಸಂಘದ ಸದಸ್ಯರೆಲ್ಲರೂ ಅದೇ ಕೆಲವರು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಾಲ ತೆಗಿತಿದ್ದಾರೆ, ಕೆಲವರು ಮನೆಯ ಕೆಲಸಕ್ಕೆ ಆಗಿರ್ಬೋದು, ಮಕ್ಕಳ ಮದುವೆಗೆ ಆಗಿರ್ಬೋದು ಸಾಲ ತೆಗೀತು, ಎಲ್ಲ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ. ಈಗ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಈ ಮದ್ಯವರ್ಜನ ಶಿಬಿರ ಆಗ್ಬೋದು ಅಥವಾ ಒಂದು ಚಟುವಟಿಕೆಗಳನ್ನ ಹೆಚ್ಚು ಭಜನಾ ಕಮ್ಮಟಗಳಾಗ್ಬೋದು ಇಂಥದಕ್ಕೆ ಹೆಚ್ಚು ಒತ್ತನ್ನ ಕೊಡ್ತಾರೆ. ನಿಮ್ಮ ಸಂಘದಲ್ಲಿಯೂ ಕೂಡ ಇಂತಹ ಒಂದು ಶಿಬಿರಗಳು ನಡೆದಿದೆಯಾ? ಹೌದು ಸರ್, ನಮ್ಮ ಊರಲ್ಲಿ ಮದ್ಯವರ್ಜನ ಶಿಬಿರ ಆಗಿದೆ, ಮೊನ್ನೆ ತಾನೇ ಆಗಿದೆ. ಮದ್ಯವರ್ಜನ ಶಿಬಿರ ಜನರಿಗೆ ಉಪಯೋಗ ಆಗಿದೆ? ಆಗಿದೆ ಸರ್, ಆಗಿದೆ, ತುಂಬಾ ಆಗಿದೆ.